ಸ್ಟಾಕ್ ಇಟ್ಕೊಂಡಿದ್ದೆ ಸರ್. ನೀರಿನ ಅನುಕೂಲತೆ ಹೇಗಿದೆ ನಿಮ್ಮ ಹೊಲದಲ್ಲಿ? ನೀರು ಚೆನ್ನಾಗಿದೆ ಸರ್, ಕೆನಲ್ ನೀರು ಬರುತ್ತೆ, ಬೋರ್ವೆಲ್ ಇದೆ, ನಾವು ಎರಡು ಯೂಸ್ ಮಾಡ್ತೀವಿ ಸರ್. ಅದು ಇದ್ದರೆ ಅದನ್ನು ಯೂಸ್ ಮಾಡ್ತೀವಿ, ಅದು ಇರಲಾರ್ದಾಗ ಬೋರ್ವೆಲ್ ಯೂಸ್ ಮಾಡ್ತೀವಿ ಸರ್. ಜೊತೆಗೆ ತಾವು ಟಗರು ಸಾಕಾಣಿಕೆ ಮಾಡಿದ್ದೀವಿ ಅಂತ ಹೇಳಿದ್ರಿ, ಎಷ್ಟು ಟಗರು ಇದ್ದಾವೆ, ಯಾವಾಗಲಿಂದ ಮಾಡ್ಕೊಂತ ಬಂದಿರಿ, ಅದರಲ್ಲಿ ಲಾಭ ಇದೆ ಹೇಗೆ? ನಾನು 3 ವರ್ಷ ಆಯ್ತು ಸರ್ ಟಗರ್ ಸಾಕಾಣಿಕೆಯಿಂದ. ಅದರಲ್ಲಿ ಚೆನ್ನಾಗಿದೆ ಸರ್, ಬೆನಿಫಿಟ್ ಇದೆ. ಕಷ್ಟಪಡ್ಬೇಕು ಸರ್, ಕಷ್ಟಪಟ್ಟರೆ ಲಾಭ ಇದೆ. ಈ ಕೃಷಿಕಿನ್ನ ಒಳ್ಳೆ ಲಾಭ ಅದರಲ್ಲೇ ಅನ್ನಿಸ್ತದೆ ಸರ್ ನನಗೆ. ಪ್ರಾರಂಭದಲ್ಲಿ ಎಷ್ಟು ಹಾಕ್ಕೊಂಡಿದ್ರಿ ಟಗರು? ಪ್ರಾರಂಭದಲ್ಲಿ 10 ಸಾಕಿದೆ ಸರ್, ಈಗ 40ಕ್ಕೆ ಬಂದು ನಿಂತಿದೆ. ಇನ್ನೂ ಮುಂದೆ ನಾನು 100-150 ತನಕ ಟಾರ್ಗೆಟ್ ಇದೆ ಸರ್. ಹಂತ ಹಂತವಾಗಿ ಹೆಚ್ಚಿಸಿಕೊಂತ ಹೋಗ್ತೀವಿ ಸರ್. ಮರಿ ತರ್ಬೇಕಪ್ಪ ಅಂತಂದ್ರೆ ಲಿಂಗಪ್ಪ ಅವರೇ, ಎಷ್ಟು ತಿಂಗಳದ ಮರಿ ತರ್ತೀರಿ, ಏನು ರೇಟ್ ಇರ್ತಾವೆ ಸಣ್ಣ ಮರಿ? ಸರ್ ಈಗ ಎಲ್ಲರೂ ಸಣ್ಣ ಮರಿ ಕುರಿ ಸಾಕಾಣಿಕೆ ಮಾಡೋರು ಜಾಸ್ತಿ ಆಗಿದೆ ಸರ್, ಹಂಗಾಗಿ ಎಲ್ಲರೂ ಸಣ್ಣ ಮರಿಗೆ ಜಾಸ್ತಿ ಒತ್ತು ಕೊಡೋದ್ರಿಂದ ಅದು ರೇಟ್ ಕೂಡ ಜಾಸ್ತಿ ಆಗಿದೆ. ಹಂಗಾಗಿ ನಮಗೆ ಮೊದಲು 4-5 ಸಾವಿರ ಸಿಗೋ ಮರಿ ಈಗ 6-7 ಸಾವಿರ ಮಟ್ಟ ಸಿಗುತ್ತೆ. ಅದನ್ನು ನೀವು ಮತ್ತೆ ನಾವು ಒಂದು 3-4 ಸಾವಿರ ರೂಪಾಯಿ ಮಾರ್ಜಿನ್ ಬಂತಪ್ಪ ಅಂದರೆ ಮಾರ್ಬಿಡ್ತೀವಿ. ಈಗ ಕೆಲವೊಬ್ರು 3 ತಿಂಗಳ ಮಾಡ್ತಾರೆ ಸರ್, ಕೆಲವೊಬ್ರು 6 ತಿಂಗಳ ಮಾಡ್ತಾರೆ, ಕೆಲವು ಅಂದ್ರೆ ದೊಡ್ಡ ಮರಿ ಆಗ್ಬಿಡ್ತಾವ. ಅದ್ರ ಮರಿಗೆ ತಕ್ಕಂಗೆ ರೇಟ್ ಸಿಗುತ್ತೆ ಸರ್. ಈಗ ಪೂರ್ತಿ ಬಲದ್ ಬಿಡ್ತೇವಪ್ಪ ಅಂತಂದ್ರೆ ಕೊಂಬು ಜಾಸ್ತಿ ಆಗ್ಬಿಡ್ತೇವಪ್ಪ, ದೊಡ್ಡದಾಗ್ಬಿಡ್ತೇವೆ ಅಂತಂದ್ರೆ ರೇಟ್ ಬಿದ್ದ್ಬಿಡ್ತದ? ಇಲ್ಲ ಸರ್, ಹೋಗುತ್ತೆ ಸರ್, ಕಟಿಂಗ್ ಪರ್ಪಸ್ಗೆ ಹೋಗುತ್ತೆ ಸರ್. ಕೆಲವೊಂದು ಹಬ್ಬದ ಕಾರ್ಯಕ್ರಮಗಳಿಗೆ ಹೋಯ್ತಾರ, ಅದ್ರ ರೇಟ್ ಏನಿಲ್ಲ. ಎಷ್ಟು ಮರಿ ಬೆಳೀತದ ಚೆನ್ನಾಗಿರುತ್ತೋ ಅದ್ರ ಪ್ರಕಾರ ರೇಟ್ ಬರುತ್ತದೆ. ನಾವು ಸಣ್ಣ ಮರಿ ಮಾರಿದರೆ ಒಂದು 30-35 ಕೆ ಜಿ ಮಾಡಿದರೆ 12-13-14 ಸಾವಿರ ಇರ್ತದೆ ಸರ್. 45-50 ಮಾರಿದರೆ 16-17-18-20 ತನಕ ಬರ್ತದೆ ಸರ್. ಅಂದರೆ ನೀವು 3 ತಿಂಗಳ ಮಾಡ್ತೀರೋ 6 ತಿಂಗಳ ಮಾಡ್ತೀವಿ? 6 ತಿಂಗಳ ಮಾಡ್ತೀವಿ ಸರ್, 6 ತಿಂಗಳ ಮಾಡಿದ್ದೀವಿ ಸರ್. ನಾನು ಮೊದಲು ತೊಗೊಂಡಿದ್ದೆ ಸರ್ 7,000 ತೊಗೊಂಡಿದ್ದೆ, ಈಗ ಮೊನ್ನೆ ಕೊಟ್ಟಿನಿ ಸರ್, 16,000 ಒಂದು ಕೊಟ್ಟಿನಿ ಸರ್, 18 ಮರಿ ತೆಗೆದಿನಿ ಸರ್, ಇನ್ನೂ 22 ಮರಿ ಇದೆ ಸರ್, ಅವು ಸ್ವಲ್ಪ ಸಣ್ಣ ಇದೆ, ಅದು ಮತ್ತೆ ದಿವಸ ಆಗೋಣ ಅವನು ಕೊಡ್ತೀವಿ ಸರ್. ಈಗ ಮಾರ್ಕೆಟ್ ತೊಗೊಂಬರೋದು ಎಲ್ಲಿಂದ ತೊಗೊಂಬರ್ತೀರಿ, ಮಾರೋದು ಎಲ್ಲಿ ಮಾರ್ತೀರಿ? ಮಾರ್ಕೆಟು ಸಂತಿ ಮಾಡ್ತೀವಿ ಸರ್, ಸಂತಿಗಳಿದ್ದಾವ ನಮ್ಗೆ, 2-3 ಸಂತಿ ಹತ್ತವ ಸರ್, ಶಾಪೂರು, ದೇವದುರ್ಗ ಮತ್ತು ಉಣಚಿಗಿ. ಈ ನಮ್ಮಲ್ಲಿ ಬೇಕಾದಂಗೆ ನಾವು ಚಲೋ ಒಳ್ಳೆಯ ಮರಿನ ಆಯ್ಕೆ ಮಾಡ್ಕೊಂಡು ತೊಗೊಂಬರ್ತೀವಿ ಸರ್. ಖರೀದಿ ಕೊಡೋ ಟೈಮ್ದಾಗ ಈ ಕೆಲವೊಂದು ಸಲ ಇಲ್ಲೇ ಬಂದು ಹೋಯ್ತಾರ ರೀ, ನಾನು 2 ಬ್ಯಾಚು ಇಲ್ಲೇ ಕಟ್ಟೀನಿ ಸರ್. ನಿಮ್ಮ ದೊಡ್ಡಿಗೆ ಬಂದು ತೊಗೊಂಡೋಗ್ತಾರೆ? ಹ್ಞೂ, ದೊಡ್ಡಿಗೆ ಬಂದು ತೊಗೊಂಡು ಹೋಗ್ತಾರೆ ರೀ. ಆದರೆ ಕೆಲವೊಂದು ಸಲ ನಾವು ಅದೊಂದು ಸೀಸನ್ ಇರುತ್ತೆ ಸರ್, ಆ ಸೀಸನಿಗೆ ಮಾತ್ರ ಲಾಭ ಆಗುತ್ತೆ ರೀ. ನಾವು ಎನಿ ಟೈಮ್ ಮಾರ್ಕೆಟಿಗೆ ಹೋದರೆ ಲಾಭ ಆಗಲ್ಲ, ಆ ಕೆಲವೊಂದು ಸೀಸನ್ ವೈಸ್ ಹೋದರೆ ಆ ದುಡ್ಡು ಬರುತ್ತೆ ಸರ್ ಮರಿಗೆ. ಆ ಸೀಸನ್ ತಪ್ಪಿ ಹೋದರೆ ಅಡ್ಡ ದುಡ್ಡಿಗೆ ಕೇಳ್ತಾರೆ ಸರ್ ಮರಿ. ಜೊತೆಗೆ ಏನು ಶೆಡ್ ಹಾಕ್ಕೊಂಡಿರಾ, ಏನು ಜೋಪಡಿ ಅದ, ಹೆಂಗೆ ಮಾಡ್ತೀರಿ? ಶೆಡ್ ಇದೆ ಸರ್, ಪಂಚಾಯತ್ ಒಳಗೆ ಶೆಡ್ ಹಾಕ್ಸ್ಕೊಂಡಿದ್ದೀವಿ ಸರ್. ಅದ್ರ ಜೊತೆಗೆ ನಾವು ಮನೆ ಮಾಡ್ಕೊಂಡಿದ್ದೀವಿ ಸರ್, ಕೋಳಿ ನಾಯಿ ನಮ್ಮ ದನ ಕರು ಎಲ್ಲ ಅದಾವೆ ಸರ್. ಅಂದರೆ ಶೆಡ್ಡು ತಗಡಿಂದ? ಹ್ಞೂ, ತಗಡು ಸರ್, ಸುತ್ತಲ್ಲ ಸಿಮೆಂಟ್ ಆಲ್ ಬ್ಲಾಕ್ ಹಾಕ್ಕೊಂಡು ಮೇಲೆ ತಗಡು ಹಾಕಿಡ್ತೀವಿ ಸರ್. ಜೊತೆಗೆ ಅದಕ್ಕೆ ಫುಡ್ ಹೆಂಗೆ ಹಾಕ್ತೀರಿ, ಏನು ತಿರ್ಸ್ಕೊಂಬರ್ತಿರೋ ಅಥವಾ ಏನು ಫುಡ್ ಎಂಥದ್ದು ರೆಡಿಮೇಡ್ ಫುಡ್ ಹಾಕ್ತಿರೋ ಅಥವಾ ಹಸಿರು ಹುಲ್ಲು ಹಾಕ್ತಿರೋ? ಸರ್, ನಮ್ಮದು ಸ್ಟಾಲ್ ಫೀಲ್ಡ್ ಸರ್, ನಾವು ಯಾಕಡೆ ತಗೊಂಡು ಹೋಗಲ್ಲ, ಹೊರಗಡೆ ಮನೆ ಹತ್ರನೇ ಇರ್ತದೆ ಕಟ್ಟಿ. ಅದು ಸಣ್ಣ ಮಿನಿಮಮ್ ಒಂದು 3-6 ತಿಂಗಳ ತನಕ ಕುಲ್ಲ ಬಿಡ್ತೀವಿ ರೀ, ಒಳಗಡೆನೆ, ಹೊರಗಲ್ಲ, ಒಳಗಡೆನೆ ಕುಲ್ಲ ಬಿಟ್ಟಿರ್ತೀವಿ. 6 ತಿಂಗಳ ಮೇಲೆ ಪ್ರಾಯಕ್ಕೆ ಬರ್ತದೆ, ಆ ಪ್ರಾಯಕ್ಕೆ ಬಂದಾಗ ಒಂದಕ್ಕೊಂದು ಇರದಾಡೋದ ಸಂಭವ ಇರ್ತದೆ. ಆ ಟೈಮ್ದಲ್ಲಿ ಒಂದಕ್ಕೊಂದು ಟಚ್ ಆಗಲಾರ್ದಂಗೆ ಕಟ್ಟಿಯಾಗಿ ಬಿಡ್ತೀವಿ ರೀ. ಅದಕ್ಕೆ ನಾವು ಕುಲ್ಲ ಬಿಟ್ಟರೆ ಕೊಂಬು ಮುರ್ಕೊಳ್ಳೋದು, ಏನಾನ ಒಟ್ಟಿಗೆ ಗಾಯ ಮಾಡ್ಕೊಳ್ಳೋದು, ಪೇನ್ ಆಗೋದು, ಮೇವು ಮೈಲಾರ್ದ ನಿಂದ್ರೋದು, ಆ ಟೈಪ್ ಮಾಡ್ತೇವೆ ಸರ್. ಹಂಗಾಗಿ ನಾವು 6 ತಿಂಗಳ ತನಕ ಕುಲ್ಲ ಬಿಟ್ಟು 6 ತಿಂಗಳದ ಮೇಲ್ಪಟ್ಟಾಗಣ ಕಟ್ಟಿಯಾಗಿ ಬಿಡ್ತೇವೆ ಸರ್. ಕಾಯಿಲೆಗೆ ಬಂದಾಗ? ಕಾಯಿಲೆ ಬಂದಾಗ ವ್ಯಾಕ್ಸಿನ್ ಇದೆ ಸರ್, ಅದು 3 ವ್ಯಾಕ್ಸಿನ್ ಬರ್ತದೆ ರೀ. ಆ ವ್ಯಾಕ್ಸಿನ್ಗಳು ಕಂಪಲ್ಸರಿ ನಾವು ಮಾಡಿಸ್ತೇವೆ, ತಗೊಂಬಂದ ತಕ್ಷಣವೇ ಅದ್ರ ವ್ಯಾಕ್ಸಿನ್ ಮಾಡ್ಕೊಂಡು. ಅಥವಾ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಸರ್, ಒಂದು ವೇಳೆ ಜಡ್ಡು ಬಂದರೂ ಕೂಡ ಸಾಯುವ ಸಂಭವ ಕಡಿಮೆ ಇರುತ್ತೆ. ಆ ಟೈಪಾಗಿ ನಾವು ಅದಕ್ಕೆ ಏನು ವ್ಯಾಕ್ಸಿನ್ ಬೇಕೋ ಅದ್ರ ವ್ಯಾಕ್ಸಿನ್ ತಕ್ಕಂಗೆ, ಋತುಗಳಿಗೆ ತಕ್ಕಂಗೆ ಆ ವ್ಯಾಕ್ಸಿನ್ ಇರುತ್ತೆ, ಆ ವ್ಯಾಕ್ಸಿನ್ ಕೊಟ್ಕೊಂತ ಹೋಗ್ತೀವಿ ಸರ್. ಒಟ್ಟಿನಲ್ಲಿ ಟಗರು ಸಾಕಾಣಿಕೆ ಕೃಷಿ ಜೊತೆ ಮಾಡ್ತಾ ಇದ್ರಿ, ಲಾಭ ಅನಿಸ್ತಿದೆಯಾ? ಲಾಭ ಇದೆ ಸರ್, ನಮಗೆ ಕೃಷಿ ಬಿದ್ದಾಗ ಇದು ಕೈ ಹಿಡಿತೆ ಸರ್. ಇದು ನಮಗೆ ಆಲ್ಮೋಸ್ಟ್ ಆಲು ಮರಿ ಸಾಯದೇ ಇದ್ದರೆ 100% ಲಾಭ ಆಗುತ್ತೆ ಅಂತ ನಮಗೆ ಕನ್ಫರ್ಮ್. ಲಾಸ್ ಆಗಬಾರ್ದು? ಲಾಸ್ ಆಗೋದಂದರೆ ಸಾಯೋದನ್ನು ಕಂಟ್ರೋಲ್ ಮಾಡಿದ್ರೆ ಮಾತ್ರ ಲಾಸ್ ಆಗಲ್ಲ. ಒಂದು ವೇಳೆ ಸಾಯೋದನ್ನು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ಅದು ನಿಮಗೆ ಅದು ಅರಿವು ಅದು ಗುರುತಾಗಲಿಲ್ಲ, ಅನುಭವ ಇರಲಿಲ್ಲ ಅಂತಂದರೆ ಲಾಸ್ ಆಗುತ್ತೆ. ಒಂದು ವೇಳೆ ಅದನ್ನ ಅರಿತುಕೊಂಡು ಸ್ವಲ್ಪ ಪ್ರಮಾಣದಿಂದ ಸಾಕ್ಯಂತ ಹೋದ್ರೆ ಅದು ದೊಡ್ಡ ಪ್ರಮಾಣದಾಗ ಬೆಳೆದ್ರೂ ಕೂಡ ಸಾಯೋ ಚಾನ್ಸಸ್ ಕಡಿಮೆ ಇರ್ತದೆ. ಈಗ ತಾವು ಮುಖ್ಯ ರಸ್ತೆಯಲ್ಲಿದ್ದೀರಿ, ಮತ್ತೆ ಚಿಕ್ಕ ಹೊನ್ನ ಕುಣಿ ಬಿಟ್ಟು ಹೊಲದಲ್ಲಿ ಮನಿ ಮಾಡ್ಕೊಂಡ್ರಿ, ಈಗ ಮೂರು ನಾಯಿ ಅದಾವಲ್ಲ ನಿಮ್ಮ, ಯಾಕ್ರಿ ಎಷ್ಟು ಮೂರು ನಾಯಿ ಬೇಕಾ? ನೈಟಲ್ಲಿ ಸರ್ ಅಡವಿ ಇದೆಲ್ಲ, ಅಡವಿ ಪ್ರಾಣಿಗಳು ಬರ್ತಾವ, ನಾವು ಮನೆಯಲ್ಲಿ ಮಲಿಕೊಂಡಿರ್ತೀವಿ, ದನ ಕರು ಹೊರ ಕಟ್ಟಿರ್ತೀವಿ, ಸೇಫ್ಟಿ. ಈಗ ನಾವು ಕಣ್ತುಂಬ ನಿದ್ದೆ ಮಾಡ್ಬೇಕಂದ್ರೆ ಸೇಫ್ಟಿ ಮುಖ್ಯ. ಈಗ ಒಂದ್ ವೇಳೆ ನಾಯಿ ಇರ್ಲಿಲ್ಲ ಅಂದ್ರೆ ಏನ್ ಬರ್ತದ ಏನ್ ಹೋಗುತ್ತಂತ ಗೊತ್ತಾಗಲ್ಲ. ನಾವು ಬಂದ್ಬಿಟ್ಟಿದ್ವಿ, ಮೂರ್ ನಾಯಿ ನಮ್ಮನ್ನ ಬೆನ್ನತ್ ಬಿಟ್ಟಿದ್ದು. ಇಲ್ಲ ಸರ್ ಕಚ್ಚೋದಿಲ್ಲ ಸರ್, ಅಷ್ಟೇ ನಮ್ಮನ್ನ ಎಚ್ಚರ ಮಾಡ್ತಾವ್ರಿ ಮನೆ ಕಚ್ಚೋದಿಲ್ಲ, ನಾವು ಮುಂದ್ ಹೋದಿವಪ್ಪ ಅಂತ ಹಿಂದಿಂದ ಬಂದು ಹಿಡ್ಕೊಂಡ್ಬಿಡ್ತಾವ. ಇಲ್ಲ ಸರ್ ಕಚ್ಚ ನಾಯಿನ ಒಳಗಡೆ ಹಾಕಿದ್ದೀವಿ ಆಲ್ರೆಡಿ, ಗಾಡಿ ಆಗೈತಲ್ಲ ಕಚ್ಚ ನಾಯಿ. ಕಚ್ಚ ನಾಯಿ ಸರ್ ಅದ, ಅದು ನೈಟಲ್ಲಿ ಅಷ್ಟೇ ಬಿಡ್ತೀವಿ ಸರ್. ಹೌದು ಸರ್, ಅದನ್ನ ಬಿಡಲ್ಲ ಸರ್ ಆಗಲತ್ತು, ಅದ ನೈಟಲ್ಲಿ ಅಷ್ಟೇ ರೌಂಡಿಗೆ ಬಿಡ್ತೀವಿ ಸರ್. ಈ ಹೊಲದಲ್ಲಿ ಏನಾದ್ರು ಬಂತಪ್ಪ ಅಂತಂದ್ರೆ ಬಿಡಲ್ಲ ಬಿಡಲ್ಲ ಸರ್, ಬಿಡಲ್ಲ, ಮನುಷ್ಯರು ಬರಕ್ ಕೊಡಲ್ಲ ಸರ್, ಯಾವುದೇ ಪ್ರಾಣಿಗಳು ಬರಕ್ ಕೊಡಲ್ಲ ಸರ್, ಅದು ನಮ್ಮ ಸೇಫ್ಟಿಗೆ ಸರ್, ಸೆಕ್ಯೂರಿಟಿ ಟೈಪ್. ಮತ್ತೆ ಲಿಂಗಪ್ಪ ಅವ್ರೆ, ಕೋಳಿ ಅದಾವ ಅಂತ ಹೇಳಿದ್ರೆ ಎಷ್ಟು ಅದಾವ್ರಿ? 40 ಅದಾವ ಸರ್ ಕೋಳಿ. ನಾವು ಅದು ಒಂದು 10 ಚಾಲು ಮಾಡಿವಿ ಸರ್, ಅದು ಒಂದಕ್ಕೊಂದು ಬೆಳಕಂತ ಈಗ 40 ಆಗ್ಯಾವ್ರಿ. ಅದಕ್ಕೂ ಒಂದು ಹೈಟೆಕ್ ಶೆಡ್ ಮಾಡ್ಬೇಕಂತ ಅನ್ಕೊಂಡಿದ್ವಿ, ಕೆಳಗಡೆ ಕೋಳಿ ಮೇಲೆ ಟಗರು ಮಾಡ್ಬೇಕಂತ ಇಟ್ಕೊಂಡಿದ್ವಿ ರೀ. ಅದಿನ್ನ ಸ್ಥಳಾವಕಾಶ ನಾವು ಯೂಸ್ ಮಾಡ್ಕೋಬಹುದು. ಹೌದು ಸರ್, ಯಾಕಂತ ಕೇಳು, ಒಂದೇ ಬಿಸ್ನೆಸ್ ಒಳಗ ಎರಡು ಲಾಭ ತಂದ್ಕೋಬಹುದು ಸರ್, ಬಿಸ್ನೆಸ್ ಒಂದು, ಲಾಭ ಎರಡು. ಈಗ ಟಗರ್ ಮಾಡ್ಕೊಂಡಿರ್ತೀವಿ, ಅದ್ರ ಜೊತೆಗೆ ಕೋಳಿ ತನ್ನಷ್ಟಕ್ಕೆ ತಾನೇ ಬೆಳವಣಿಗೆ ಆಗತ್ತೆ ಸರ್. ಯಾಕಂತ ಕೇಳ, ಅದ್ರ ಇಕ್ಕಿ ಆಗ್ತದ, ಅದ್ರೊಳಗೆ ನಾವು ಕಾಳು ಹಾಕಿರ್ತೀವಿ, ಕಾಳು ಬಿದ್ದಿರ್ತದ, ಅದ್ರನ್ನ ತಾನೇ ತಿಂದು ತಾನೇ ಬೆಳಿತದೆ ಸರ್. ಅದ್ರೊಳಗೆ ಒಂದು ಬಿಸ್ನೆಸ್ ಒಳಗೆ ಎರಡು ಲಾಭ ಮಾಡ್ಕೋಬೇಕಂತ. ಜವಾರಿ ಮೊಟ್ಟೆ ಮಾರ್ತೀರಿ? ಇಲ್ಲ ಸರ್, ಮಾರಲ್ಲ ಸರ್, ನಾವು ಮರಿ ಮಾಡ್ತೀವಿ ಸರ್, ಮಾರದು ಕೋಳಿನ ಮಾರ್ತೀವಿ ಸರ್, ಜಾಸ್ತಿ ಆದಂಗೆಲ್ಲ ಕೋಳಿ ಲೆಕ್ಕ ಕೊಟ್ಟು ಬಿಡ್ತೀವಿ ಸರ್. ಅಂದ್ರೆ ಒಂದು ವರ್ಷಕ್ಕೆ ಅಂದಾಜು ನಿಮ್ಮ ಕೋಳಿಯಿಂದ ಎಷ್ಟು ಆದಾಯ ಬರ್ಬೋದು? ಕೋಳಿಯಿಂದ ಸರ್ ನಿರೀಕ್ಷೆ ಮಾಡಕ್ಕೆ ಆಗಲ್ಲ ಸರ್, ಯಾಕಂತ ಕೇಳ ಕೆಲವೊಂದು ರೋಗ ಅದಾವ ಸರ್, ಅದಕ್ಕೆ ಆ ರೋಗನ ಕಂಟ್ರೋಲ್ ಮಾಡಕ್ಕೆ ಆಗಲ್ಲ ಸರ್. ಒಂದು ಅದೊಂದು ಜಡ್ಡು ಬಂತಂದ್ರೆ ಸರ್, ಒಂದಕ್ಕೆ ಈ ನಮ್ಮಲ್ಲಿ ಎಷ್ಟು ಇರ್ತಾವ ಸರ್, ಎಲ್ಲೋಸು ಹೋಗೋ ಚಾನ್ಸಸ್ ಇರ್ತಾವ ಒಂದೊಂದು ಟೈಮ್. ಹೌದು ಸರ್, ಈಗ ನಮಗ ಮಿನಿಮಮ್ ಒಂದು 6 ಮರಿ ಇತ್ತಂದ್ರೆ 500 ಮಾರ್ತೀವಿ ಸರ್ ಒಂದು ಮರಿ. ಅದು ಇನ್ನ ತತ್ತಿ ಇಡೋ ವ್ಯವಸ್ಥೆಗೆ ಬಂದಿರಲ್ರಿ. ಒಂದ್ ವೇಳೆ ತತ್ತಿ ಇಡೋ ವ್ಯವಸ್ಥೆ ಬಂದಿತ್ತಪ್ಪ ಅಂತಂದ್ರೆ ಅದು 800-1,000 ಒಂದು ಕೋಳಿ ಸರ್. ಕೋಳಿ ಬಹಳಷ್ಟು ಬೇಡಿಕೆ ಇದೆ. ಹುಂಜಗಳು ಸರ್ ಸರ್ವಸಾಮಾನ್ಯವಾಗಿ 1,500, 2,000, 3,000, 4,000, 10,000 ತನ ಅದು ಸರ್, ಹೈಟ್ ತಕ್ಕಂತೆ ರೇಟು. ಹೌದು ಸರ್, ಅದು ಯಾಕಂತ ಕೇಳೋ ವೆರೈಟಿ ಮೇಲೆ ಹೋಗ್ತದ್ರ, ಅದ್ರಾಗೂ ಬಹಳ ಅದಾವ್ರಿ. ಫೈಟಿಂಗ್ ಅದಕ್ಕೆ ಹೋಯ್ತಾವ್ರಿ, ಸೇಲಂ ಅಂತೇಳಿ ತಳಿ ಸಂಭ್ರಮಕ್ಕೆ ಹೋಯ್ತಾರ್ರಿ, ಅವೆಲ್ಲ ರೇಟಿನ ತಕ್ಕಂಗೆ ಹುಂಜಗಳು ಸಿಗ್ತಾವ ಸರ್. ಹೆಂಗ್ರಿ ಮತ್ತೆ ಲಿಂಗಪ್ಪ ಅವ್ರ, ಈಗ ನಿಮ್ಮ ಕೃಷಿ ಜೊತೆಗೆ ಟಗರು ಸಾಕಾಣಿಕೆ ಇದೆ, ಕೋಳಿ ಸಾಕಾಣಿಕೆ ಇದೆ, ಹತ್ತಿ ಇದೆ, ಮೆಣಸಿನಕಾಯಿ ಇದೆ, ಇಷ್ಟೆಲ್ಲ ಮಾಡ್ಕೊಂತ ಹೋಗ್ತೀರಿ, ಒಟ್ಟಿನಲ್ಲಿ ಒಬ್ಬ ರೈತ ಖುಷಿಯಾಗಿ ಬೆಳಿಬೇಕು, ಇರೋ 3-4 ಭೂಮಿಯಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ಬೇಕಪ್ಪ ಅಂತಂದ್ರೆ ಏನ್ ಮಾಡ್ಕೋಬೇಕಂತ ಯಾವತ್ತು ಹೇಳ್ತೀರಿ? ಈ ಎಲ್ಲಾ ರೀತಿಲಿಂದ ಒಂದು ರೀತಿಲಿಂದಲ್ಲ ಸರ್, ಇವೆಲ್ಲ ನಮಗ ಜೊತೆಯಲ್ಲಿ ಇದ್ರ ತಾನೇ ಎಲ್ಲ ಲಾಭ ಆಗುತ್ತೆ ಸರ್. ನಾವು ಬರೇ ಕೃಷಿಗೆ ಅವಲಂಬನೆ ಆದ್ರೆ 1 ಕೃಷಿಯೊಳಗ ಲಾಭ ಆಗುತ್ತೆ ಸರ್, 1 ಲುಕ್ಸಾನ್ ಆಗುತ್ತೆ. ನಮ್ಮ ಒಂದು ಟೈಮ್ ಲುಕ್ಸಾನ್ ಆದ ಹೊತ್ತಿಗೆ ಕೆಲವೊಂದು ಕುರಿಗಳು ಸಾಥ್ ಕೊಡ್ತದ, ಕೋಳಿಗಳು ಸಾಥ್ ಕೊಡ್ತದ, ಎಲ್ಲ ರೀತಿಲಿಂದ ಅನುಕೂಲ ಆಗುತ್ತೆ. ಒಂದೇ ಮಾಡೋದ್ರಲ್ಲಿಂದ ಸಮಸ್ಯೆ ಜಾಸ್ತಿ ಆಗುತ್ತೆ. ಮೆಣಸಿನಕಾಯಿಗೆ ಡ್ರಿಪ್ ಹಾಕೊಂಡಿರಿ, ಏನು ಇಲಾಖೆಯಿಂದ ಏನಾದರೂ ಸಬ್ಸಿಡಿ ಇತ್ತು ಸರ್? ಸಬ್ಸಿಡಿ ಅವರೇ ಮಾಡಿಕೊಟ್ಟಿದ್ದಾರೆ ಸರ್. ಡ್ರಿಪ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಅನುಕೂಲ ಆಗದ? ಅನುಕೂಲ ಇದೆ ಸರ್, ಅದರಲ್ಲಿಂದ ಭಾಳ ಇದೆ ಸರ್. ನಾವು ಮಲ್ಚಿಂಗ್ ಮಾಡ್ಬೇಕಂತ ಮಾಡಿವಿ ಸರ್ ನೆಕ್ಸ್ಟ್. ಆ ಮಲ್ಚಿಂಗ್ ಮಾಡಿದ್ರೆ ಭಾಳ ಕೆಲಸ ತಪ್ಪುತ್ತೆ ಸರ್. ಅಂದ್ರೆ ಕಸ ತೆಗೆಯೋದು ಮತ್ತೆ ನಿಮ್ಮ ಕೂಲಾಳ ವೆಚ್ಚ ಕಡಿಮೆ ಆಗ್ತದೆ? ಕಸ ತೆಗೆಯೋದಿರಲ್ಲ, ಒಂದು ಗಳಿಗೆ 1,500 ಸರ್ ಮಿನಿಮಮ್. ಒಂದು ಹೊಲನ ಉಳುಮೆ ಮಾಡಿ ಕ್ಲಿಯರ್ ಆಗ್ಬೇಕನ್ನಷ್ಟಿಗೆ ಮಿನಿಮಮ್ 10-15 ಗಳೆ ಹೊಡಿಸಿ ಅಂತ ಅದನ್ನ ಕಂಟ್ರೋಲ್ ಮಾಡ್ತದ ಸರ್ ಡ್ರಿಪ್. ಹೌದು ಸರ್, ಮಲ್ಚಿಂಗ್ ಪೇಪರ್ ಮೇನ್ ಸರ್, ಅದ್ರನ್ನ ಜೊತೆಗೆ ಮಲ್ಚಿಂಗ್ ಮಾಡ್ಕೊಂಬಿಟ್ರೆ ಕಳೆವಿರಲ್ಲ ಸರ್. ವಿತ್ ಗೊಬ್ಬರನ ನಾವು ಒಡಾಡಿ ಕೊಡೋದಿಲ್ಲ ಸರ್, ಅಲ್ಲೇ ಡ್ರಿಪ್ಪಲ್ಲಿ ಒಂದು ಬ್ಯಾರಲ್ ಹತ್ರ ಬ್ಯಾರಲ್ನಲ್ಲಿ ಕಲಿಸಿ ಆ ಡ್ರಿಪ್ಪಿಗೆ ಕೊಟ್ಬಿಟ್ರೆ ಸಾಕು ಸರ್. ಅದು ಜಾಸ್ತಿ 3 ಕೊಡೋದಿದ್ರೆ 1 ಕೊಟ್ಟರೆ ಸಾಕು ಸರ್, 2 ಉಳಿತಾಯ ಆಗುತ್ತೆ. ಜಾಸ್ತಿ ನಮಗೆ ಮಣ್ಣಿಗೆ ವಾಟರ್ ಸಾಲಬಲ್ ಫರ್ಟಿಲೈಸರ್ ಬಂದಾಗ ಡ್ರಿಪ್ ಮೂಲಕ ಕೊಟ್ಬಿಟ್ರಪ್ಪ ಅಂತಂದ್ರೆ ನಮಗೆ ಲೇಬರ್ ಖರ್ಚು ಹೋಗ್ತದೆ ಮತ್ತೆ ನೇರವಾಗಿ ಗಿಡಗಳಿಗೆ ಹೋಗ್ತದೆ, ನಮಗೆ ಉಳಿತದೆ ಸರ್. ಮತ್ತೆ ಅದರಲ್ಲಿ ಈಗ ದುಡ್ಡು ಉಳಿತದೆ. ಈಗ 3 ಕೊಡೋದು ಬೇಕಾಗಿಲ್ಲ ಸರ್, ನಾವು ಡ್ರಿಪ್ಪಿಗೆ ಕೊಟ್ರೆ 1 ಕೊಟ್ಟರೆ ಸಾಕು ಸರ್, ನಮಗೆ 2 ಉಳಿತಾಯ ಆಗತ್ತ. ಅದು ಬಹಳ ಒಳ್ಳೆ ಡ್ರಿಪ್ ಇಂದು ಬಹಳ ಒಳ್ಳೆ. ಮನೆಯಲ್ಲಿ ಎಮ್ಮೆ ಆಕಳು ಎತ್ತು ಸರ್? ಎಮ್ಮೆ ಇದೆ, ಆಕಳ ಇದೆ, ಕೋಳಿ ಇದಾವೆ, ನಾಯಿ ಇದಾವೆ, ನಮ್ ಜೊತೆ ಎಲ್ಲರೂ ಸಾಕಿ ಸರ್. ಮನುಷ್ಯ ಜೊತೆ ನೋಡ್ರಿ, ಮನುಷ್ಯ ಮೊದಲು ಅವನ ಜೊತೆ ಪ್ರಾಣಿಗಳು ಇದ್ದುವಂತೆ, ನಾಯಿಗಳು ಮುಖ್ಯ ಒಂದು ಕಾಡಿನಲ್ಲಿ ಬದುಕ್ತಿದ್ದ ನಾಗರಿಕತೆ ನಾವು ನೋಡಿದಾಗ ಇವೆಲ್ಲವುಗಳು ಕೂಡ ಕೃಷಿಗೆ ಬೇಕು, ಕಂಪಲ್ಸರಿ ಬೇಕು ಸರ್, ಕಂಪಲ್ಸರಿ ಬೇಕ್ರಿ. ಈಗ ಒಂದೇ ಕೃಷಿ ಒಂದೇ ಆಧಾರಿತವಾಗಿ ಇರೋಕ್ಕಾಗಲ್ಲ ಸರ್. ಈ ವಾತಾವರಣಗಳು ಬರ್ತಾ ಬರ್ತಾ ಚೇಂಜ್ ಆಗ್ತಾ ಇದ್ದಾವೆ. ಮಳೆ ಬರೋ ಟೈಮಿಗೆ ಮಳೆ ಬರ್ತಾ ಇಲ್ಲ ಸರ್, ಮಳೆ ಬಾರಲಾರದ ಟೈಮಿಗೆ ಮಳೆ ಬರ್ತಾ ಇದೆ ನೋಡ್ರಿ. ಚಳಿಗಾಲದಲ್ಲಿ ಮಳೆ ನಾವು ಕಾಣ್ತಾ ಇದೀವಿ ನಾವು. ಈ ಸಮಸ್ಯೆ ನೋಡ್ರಿ, ಈಗ ಬೆಳೆದಂತ ಬೆಳೆಗಳಿಗೆ ಎಷ್ಟು ನುಕ್ಸಾನ್ ರೀ. ಈಗ ಕೋವಳೆಗಳಿದಾವೆ ಸರ್, ಎಲ್ಲೂ ನೆಲ ಸಮಾನ ಆಗ್ತಾ ಇದಾವ. ಈ ಹತ್ತಿ ಇದಾವೆ, ಹತ್ತಿಗಳೆಲ್ಲ ಕಪ್ಪಾಗಿ ಕುರುಡು ಕಪ್ಪಾಗಿ ಬಿಡ್ತಾ ಇದ್ದ, ಅದು ರೇಟ್ ಸಿಗಂಗಿಲ್ಲ. ಅಂದ್ರೆ ಒಂದು ಬೆಳೆ ಕೈಗೆ ಬರ್ಬೇಕಪ್ಪ ಅಂತಂದ್ರೆ ಸಾಕಷ್ಟು ಅವಘಡಗಳನ್ನ ಅಪಾಯಗಳನ್ನ ಎದುರಿಸಿ ನಮ್ ಕೈ ಸೇರ್ಬೇಕು ಕಂಪಲ್ಸರಿ ಸರ್. ನಮಗ ಗ್ಯಾರಂಟಿ ಇಲ್ಲ ಸರ್. ಒಂದು ಸರ್ ರೈತನ ಬದುಕು ಹೆಂಗಾಗ್ಯದ ಸರ್, ನಾನು ಹಾಕಿರೋ ಮಾಲ್ ನನ್ನ ಕೈಗೆ ಬರ್ತದಂತ ಗ್ಯಾರಂಟಿ ಇಲ್ಲ ಸರ್. ಈ ರೈತ ಎನ್ನೋದಂದ್ರೆ ದೇವಮಾನವರೇ, ದೇವರಕ್ಕಿನ್ನ ಶ್ರೇಷ್ಠ ಅಂತೀನಿ ನಾನು. ರೈತರು ಏನಂದಾರಲ್ರಿ, ದೇವರಕ್ಕಿನ್ನ ಶ್ರೇಷ್ಠ. ಯಾಕಂತ ಕೇಳು, ತನಗೆ ಲಾಸ್ ಆತದಂತ ಗುರ್ತಿದ್ರು ಅದಕ್ಕೆ ಎದೆ ಒಡ್ಡಿ ನಿಂದಿರ್ತಾನ್ರಿ. ಅಂತ ಎದೆ ಒಡ್ಡಿ ನಿಂದ್ರವ್ರು ಜಗತ್ತಿನಾಗ ಯಾರು ಇಲ್ಲ. ರೈತನೊಬ್ಬನ ಬಿಟ್ಟರೆ ತನಗೂ ಅದು ಕರೆಕ್ಟು ಪೈಸಾ ಟು ಪೈಸಾ ಬರೆದಿಟ್ರೆ ಏನೂ ಉಳಿಯಲ್ಲ. ಆದರೂ ಕೂಡ ಪ್ರತಿ ವರ್ಷ ವ್ಯವಸಾಯ ಮಾಡೋದು ಬಿಡಲ್ಲ ಅದು ಸರ್ ಸರ್ವಸಾಮಾನ್ಯ ಎಲ್ಲ ಜನರಿಗೂ. ಅದು ಈಗ ನಮ್ಮ ಸರ್ಕಾರ ಗೌರ್ಮೆಂಟ್ ಏನು ನಡೆಸ್ತಾರಲ್ಲ ಸರ್, ಅವರಿಗೆ ಮನವರಿಕೆ ಆಗಬೇಕು. ಇವರಿಗೆ ಲಾಸ್ ಆದರೆ ನಮಗೆ ತ್ರಾಸು, ರೈತರಿಗೆ ತ್ರಾಸ ಆಯ್ತಪ್ಪ ಅಂದರೆ ಇಡೀ ಜಗತ್ತೇ ಸರ್ವನಾಶ ಆಗುತ್ತೆ. ಅದನ್ನು ನಾವು ಮುಂದಿನ ದಿನಗಳು ಈಗ ಒಮ್ಮೆಲೆ ಗುರುತಾಗಲ್ರಿ. ರೈತರಿಗೆ ಕಷ್ಟ ಆದಾಗ ಅಂತ ಅಂತ ಅಂತವಾಗಿ ಅದು ನಮಗೆ ಗುರುತಾಕ್ಯಂತ ಹೋಗುತ್ತೆ. ಅದನ್ನು ಬಂದ್ ಮಾಡಬೇಕಂದ್ರೆ ರೈತರಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು, ಅವ್ರಿಗೆ ಏನು ಕೆಟ್ಟದ್ದಾಗ್ತಾ ಇದೆ, ಅವರಿಗೆ ಅನುಕೂಲತೆ ಏನೇನು ಮಾಡಿಕೊಡ್ಬೇಕು ಅಂಬೋದು ಗೌರ್ಮೆಂಟ್ ಸರ್ಕಾರಗಳಲ್ಲಿ ಉತ್ಪತ್ತಿ. ಇವು ಪ್ರಾಣಿ ಪಕ್ಷಿಗಳು ಬದುಕಿಸೋದು ಕೂಡ ಈಗ ಹಲವಾರು ಜನರನ್ನು ಬದುಕಿಸ್ತೀವಿ ರೀ. ಸಾವಯವಕ್ಕೆ ಹೋಗ್ಬೇಕು ಸರ್, ಆರೋಗ್ಯ ದೃಷ್ಟಿಯಿಂದ ಮತ್ತು ಖರ್ಚುಗಳು ಏನಾಗ್ತಾ ಇದಾವಲ್ರಿ, ಖರ್ಚು ಜಾಸ್ತಿ ಆಗ್ತಾ ಇದೆ. ರೈತರಿಗೆ ಕೈಗೆ ದುಡ್ಡು ಬರ್ತಾ ಇಲ್ಲ, ಖರ್ಚಿನಾಗ ಹೊಂಟೋಗ್ತಾ ಇದೆ. ಅದು ದುಡ್ಡು ಬರ್ತಾ ಇದೆ, ಅದು ಬರ್ತಾ 100,000 ಬಂದರೆ ಅವನಿಗೆ ಸಿಗೋದು 10,000 ರೂಪಾಯಿ. ಖರ್ಚು ತೆಗೆದಪ್ಪ ಅಂತಂದ್ರೆ 100,000 10,000 ರೂಪಾಯಿ ಕೈಗೆ ಸಿಗೋದು ಕಂಪಲ್ಸರಿ ಅಷ್ಟೇ ಸರ್ ಸಿಗೋದು ನಮಗೆ. ಖರ್ಚು ಆಗ್ತಾ ಇದೆ. ಹೌದು ಸರ್, ಕಂಪಲ್ಸರಿ. ಯಾಕಂತ ಕೇಳು, ಕೂಲಿಯವ್ರನ್ನ ನಂಬುವಂಥ ಕಾಲ ಇಲ್ಲ. ಅವರು ರೈತರಪ್ಪ ನಿಯತ್ತಾಗಿ ದುಡಿಯೋಣ ಅನ್ನೋದ್ರು ಯಾರಿಗೂ ಇಲ್ಲ. ಬರ್ತಾರ, ಎದುರಿಗಿದ್ರೆ ಕೆಲಸ ಮಾಡ್ತಾರ, ದೂರ ಹೋಗ್ಬಿಟ್ರೆ ಕೆಲಸನೇ ಮಾಡಲ್ಲ ಅಂತ ಪರಿಸ್ಥಿತಿ ಇದೆ. ಆದರೆ ಈ ರೈತರ ಬದುಕು ಜೊತೆಗೆ ಕೆಲವೊಂದು ಒಳ್ಳೆ ನಮ್ಮ ಈಗ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಜೇನು ಸಾಕಾಣಿಕೆ ಯಾವುದೇ ಇರ್ಬೋದು, ಅದು ನಮಗೆ ಲೇಬರ್ ಇರಲಾರ್ದಂಥ ಕೆಲಸ, ನಾವು ಸ್ವಂತ ಮನೆಯವರು ಮಾಡ್ಕೋಬೋದು. ಅದು ಬಿಸ್ನೆಸ್, ಇದನ್ನು ಲೇಬರ್ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ಈ ಲೇಬರ್ನ ನಾವು ತಪ್ಪಿಸಬೇಕು ಅಂತಂದರೆ ಅದನ್ನು ಕಂಪಲ್ಸರಿ ಮಾಡ್ಬೇಕು ಆ ಬಿಸ್ನೆಸ್ಗಳು. ಒಳ್ಳೆಯದು ಲಿಂಗಪ್ಪ ಅವರೇ, ತಾವು ಹೇಳಿದ್ದು ಅಕ್ಷರಶಃ ಸತ್ಯ ಇದೆ. ಮುಖ್ಯವಾಗಿ ರೈತರು ಕೇವಲ ಒಂದೇ ಬೆಳೆಯನ್ನು ಹೋಗದೆ ಪೂರಕವಾದಂತಹ ಉದ್ಯೋಗವನ್ನು ಮಾಡಬೇಕು, ಕೇವಲ ಖರ್ಚನ್ನು ನೋಡ್ಕೊಂಡು ಮಾಡ್ಕೊತ ಹೋದೇವಪ್ಪ ಅಂತಂದರೆ ಕೊನೆಗೆ ನಮಗೆ ಎಷ್ಟು ಉಳಿತದೆ ಎಂಬಂಥ ಒಂದು ಲೆಕ್ಕವನ್ನು ಹಾಕಿದಾಗ ನಾವು ಲಾಸಲ್ಲೇ ಇರ್ತೀವಿ. ಆದ್ದರಿಂದ ಈ ಪೂರಕ ಉದ್ಯೋಗಗಳಾದಂಥ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಹೈನುಗಾರಿಕೆ, ಜೇನು ಸಾಕಾಣಿಕೆ ಇಂತಹ ಒಂದು ಉದ್ಯಮಗಳತ್ತ ರೈತ ಬಾಂಧವರು ಹೋಗಬೇಕು. ನೀವು ಯುವಕರು ಸಾಕಷ್ಟು ಪ್ರಯೋಗವನ್ನು ಮಾಡಿ ಇರುವಂಥ ಒಂದು ಭೂಮಿಯಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಹಾಕ್ಕೊಂಡಿದ್ದೀರಿ. ಮೆಣಸಿನಕಾಯಿ ಇದೆ, ಹತ್ತಿ ಇದೆ, ಕೋಳಿ ಸಾಕಾಣಿಕೆ, ಟಗುರು ಸಾಕಾಣಿಕೆ, ಹೈನುಗಾರಿಕೆ, ಹೀಗೆ ಹತ್ತು ಹಲವಾರು ಉದ್ಯೋಗಗಳನ್ನು ಮಾಡಿಕೊಂಡು ಕೃಷಿ ಬದುಕನ್ನು ಸಾಗಿಸ್ತಾ ಇದ್ದೀರಿ. ಭಾಳ ಖುಷಿಯಾಗುತ್ತೆ ನಿಮ್ಮ ಜೊತೆ ಮಾತಾಡೋದಕ್ಕೆ. ಇಂತಹ ವಿಷಯಗಳನ್ನು ನಮ್ಮ ರೈತ ಬಾಂಧವರಾಗಿರ್ಬೋದು, ಮುಖ್ಯವಾಗಿ ಕೃಷಿಯ ಕಡೆ ಬರುತ್ತಿರುವಂತಹ ಹೊಸ ಯುವಕರು ಇವುಗಳನ್ನು ಗಮನದಲ್ಲಿಟ್ಕೊಂಡು ಕೃಷಿಯನ್ನು ಮಾಡಿದರೆ ಖಂಡಿತ ಕೃಷಿ ಬದುಕು ಉತ್ತಮ ಆಗ್ತದೆ, ಲಾಭದತ್ತ ನಮ್ಮ ಬದುಕು ಒಯ್ಬೋದು ಎಂಬಂಥ ಒಂದು ಆಶಯದೊಂದಿಗೆ ನಿಮ್ಮ ಕೆಲವು ಕೃಷಿ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿರಿ. ತಮಗೆ ಧನ್ಯವಾದಗಳು ಲಿಂಗಪ್ಪ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ದೇವದುರ್ಗ ತಾಲೂಕಿನ ಚಿಕ್ಕ ಹೊನ್ನಕುಣಿ ಗ್ರಾಮದ ಯುವ ರೈತ ಲಿಂಗಪ್ಪ ಅವರ ಸಮಗ್ರ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಇವರನ್ನ ಸಂದರ್ಶಿಸಿದ್ದವರು ಅಮರೇಶ್ ಆಶಿಹಾಳ್. ಈಗ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ